ಸಂಚತ್ರಿದೆ ನಾಸಿಕ್ಯಂ ಪ್ರಾಣಂ, ನಾಸಿಕಾದಲ್ಲಿ ಇರತಕ್ಕಂಥ ಪ್ರಾಣಶಕ್ತಿ ಅಂದ್ರೆ ನಮ್ಮನ್ನು ಉಸಿರಾಡಿಸುವ ಮತ್ತು ಗಂಧಜ್ಞಾನವನ್ನು ಕೊಡತಕ್ಕಂಥ, ನಮ್ಮ ಮೂಗನ್ನು ನಿಯಂತ್ರಿಸತಕ್ಕಂಥ, 11ನೇ ಕಕ್ಷೆಯಲ್ಲಿ ಬರತಕ್ಕಂಥ ಪ್ರವಾಹ ವಾಯುವನ್ನ ಉದ್ಗೀತ, ಆ ವಾಯುವನ್ನ ಉದ್ಗೀತ ಅಂತ ಉಪಾಸನೆ ಮಾಡಿದ್ರು. ಅಂದ್ರೆ ವಾಯುವಿನಲ್ಲಿ ಉದ್ಗೀತರಿದ್ದಾರೆ ಅಂತ ಉಪಾಸನೆ, ವಾಯುವನ್ನು ಉದ್ಗೀತ, ವಾಯುವನ್ನು ಉದ್ಗೀತ ಅಂದ್ರೆ ವಾಯುವಿನಲ್ಲಿ ಉದ್ಗೀತದ ಉಪಾಸನೆ, ಸಪ್ತಸು ದ್ವಿತೀಯ ಅಂತ. ಅಂಥ ಪ್ರವಾಹ ವಾಯುವಿನಲ್ಲಿ ಉದ್ಗೀತ ನಾಮಕನಾದ ಓಂಕಾರ ವಚ್ಚನಾದ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ರಂತೆ. ಯಾವಾಗ ಹೀಗೆ ತೀರ್ಮಾನ ಮಾಡಿದ್ರು ಗೊತ್ತಾಯ್ತು ಅಸುರರಿಗೆ ಸುದ್ದಿ, ಅವರು ಉಪಾಸನೆ ಮಾಡಿದ್ರು ಅಂತ. ಹಾಗಾದ್ರೆ ಏನ್ ಮಾಡಬೇಕು ಅಂದ್ರೆ ಅವರು ತಕ್ಷಣ ದೇಹ ತಮ್ಮ ಅಸುರಾಹ ಪಾಪ್ಮನಾದಿ ವಿಧುರು ನೇರ ಹೋಗಿ ಘಾಣೇಂದ್ರಿಯದ ಮೇಲೆ ಅಟ್ಯಾಕ್ ಮಾಡಿದ್ರು. ಯಾಕಂದ್ರೆ ಅಲ್ಲೇ ಇದ್ದಾನೆ ಅಸುರ, ಮೂಗಿನಲ್ಲಿ ಕೆಟ್ಟದನ್ನ ಆಸ್ವಾದನೆ ಮಾಡುವಂತಹ ಬುದ್ಧಿ ಕೊಟ್ಟ ಅಸುರ ಅಲ್ಲಿ ಇದೆ. ಅವನು ಮೂಗನ್ನು ನಿಯಂತ್ರಿಸುವ ದೇವತೆಯ ವಿರುದ್ಧ ಅಟ್ಯಾಕ್ ಮಾಡಿದ್ರು. ಉದ್ಗೀತನನ್ನು ಉಪಾಸನೆ ಮಾಡಿದ್ದಾರೆ, ಆದರೂ ಕೂಡ ಉದ್ಗೀತನನ್ನು ಉಪಾಸನೆ ಮಾಡಿದ್ರು ಮೂಗಿನಲ್ಲಿರ್ತಕ್ಕಂತಹ ಪ್ರವಾಹ ವಾಯುವಿನ ಮೇಲೆ ಅಸುರ ಶಕ್ತಿ ಅಟ್ಯಾಕ್ ಮಾಡಿದ್ರು. ಅಸುರಾಹ ತಮ್ಮ ಪಾಪ್ಮನಾ ವಿವಿಧು, ಇವರು ಪುಣ್ಯದಿಂದ ಹೋರಾಡಿದ್ರೆ ಇವರಿಗೆ ಅಸ್ತ್ರ ಪುಣ್ಯ, ಅವರ ಅಸ್ತ್ರ ಪಾಪ. ಕೆಟ್ಟ ಚಿಂತನೆಯಿಂದ ಅಟ್ಯಾಕ್ ಮಾಡಿದ್ರಂತೆ ಸೋತ್ ಬಿಟ್ಟಂತೆ ಪ್ರವಾಹ ವಾಯು. ಉದ್ಗೀತನನ್ನು ಉಪಾಸನೆ ಮಾಡಿದ್ರು ಗೆಲ್ಲಿಲ್ಲ. ಯಾಕೆಂದ್ರೆ ತಮ್ಮ ಅಸುರಾಹ ಪಾಪ್ಮನಾ ವಿವಿಧು ತಮ್ಮಲ್ಲಿರ್ತಕ್ಕಂಥ ಪಾಪದ ಬಲದಿಂದ, ಕೆಟ್ಟತನದ ಬಲದಿಂದ ಅವರ ಒಳ್ಳೆತನವನ್ನು ದಮನ ಮಾಡಿಬಿಟ್ಟಂತೆ ಅಸುರು. ಆಗ ಏನಾಯ್ತು, ತಸ್ಮಾತ್ ತೇನ ಉಭಯಂ ಜಿಗ್ರತಿ ಸುರಭಿಜ ದುರ್ಗಂಧಿಜ, ಪ್ರವಾಹ ವಾಯು ಸೋತು ಬಿಟ್ಟ. ಆದ್ರಿಂದಲೇ ಪ್ರವಾಹ ವಾಯುವಿನ ನಿಯಂತ್ರಣದಲ್ಲಿರತಕ್ಕಂಥ ಮೂಗಿನಲ್ಲಿ ಎರಡನ್ನೂ ನಾವು ಸ್ವೀಕಾರ ಮಾಡ್ತೇವೆ. ಅದನ್ನ ಸುರಭಿಜ ದುರ್ಗಂಧಿಜ, ಸುಗಂಧವೂ ಬರುತ್ತೆ ದುರ್ಗಂಧವೂ ಬರುತ್ತೆ. ಯಾಕೆಂದ್ರೆ ದುರ್ಗಂಧವೂ ಅದನ್ನು ಸ್ವೀಕಾರ ಮಾಡುವಂತೆ ಮಾಡಿಬಿಟ್ರು ಪಾಪದ ಸ್ಪರ್ಶದಿಂದ. ಆದ್ರಿಂದ ಮೂಗಿನಲ್ಲಿರತಕ್ಕಂಥ ದೇವತೆಯಲ್ಲಿ ಉದ್ಗೀತ ಉಪಾಸನೆ ಮಾಡಿದ್ರು ಕೂಡ ಶಕ್ತಿ ಆಧಾರ ಆಗಲಿಲ್ಲ ದೇವತೆಗಳಿಗೆ. ಇದು ಪ್ರತ್ಯೇಕ ಸರಿಯಿಲ್ಲ ಅಂದ್ಬಿಟ್ಟು ಪಾಪನ ಶೇಷವಿದ್ದ ಈ ಪ್ರವಾಹ ವಾಯು ಅಸುರರ ಪಾಪದಿಂದ, ಅಸುರರಲ್ಲಿರತಕ್ಕಂಥ ಪಾಪದ ಬಲದಿಂದ ಇವನಿಗೂ ಸ್ಪರ್ಶ ಆಗೋಯ್ತು, ದೇವತೆಗಳಿಗೂ ಪಾಪದ ರೇಪ ಬಂತು, ಶಕ್ತಿ ಹ್ರಾಸ ಆಗೋಯ್ತು. ಆಯ್ತು, ಹಾಗಾದ್ರೆ ಇನ್ನೇನ್ ಮಾಡೋಣ? ಆದರೆ ಭಗವಂತನನ್ನ ನಾವು ಉದ್ಗೀತಂ ಓಂ ಅಕ್ಷರಂತ ಉಪಾಸನೆ ಮಾಡತಕ್ಕಂಥದ್ದು ಇಂದ್ರಿಯದ ಮೂಲಕ, ಬರೀ ಉಸಿರಾಟ ಇದ್ರೆ ಏನು ಉಪಯೋಗ? ಪ್ರಾಣಿಗಳಿಗೂ ಇದೆ. ಅದರಿಂದ ಉಸಿರಾಟ ಕೊಟ್ಟು ಅನಂತರ ಮಾತು ಕೊಟ್ಟ ಅಲ್ಲ ಭಗವಂತ, ಆ ಮಾತು ಕೊಟ್ಟದ್ದರಿಂದ ನಾವು ಅದರಿಂದ ಮಾತಿನಲ್ಲಿ ಅಧಿಷ್ಠಾನದಲ್ಲಿ ಭಗವಂತನ ಉಪಾಸನೆ ಮಾಡೋಣ. ಅದ ಅಥಃ ವಾಚಂ ಉದ್ಗೀತಂ ಉಪಾಸನೆ, ವಾಕ್ಕನ್ನಾದರೆ ವಾಗ್ದೇವತೆ ಆದ ಅಗ್ನಿಯಲ್ಲಿ ಉದ್ಗೀತ ನಾಮಕನಾದ ಅಕ್ಷರ ನಾಮಕನಾದ ಓಂಕಾರ ನಾಮಕನಾದ ಭಗವಂತ ವಾಗೇಂದ್ರಿಯದಲ್ಲಿ ಅಗ್ನಿಯಲ್ಲಿ ಇದ್ದಾನೆ, ಅವನು ಮಾತು ಕೊಟ್ಟ ಅಂತ ಅಲ್ಲಿ ಭಗವಂತನನ್ನು ಉಪಾಸನೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ರು. ಆಗ ಏನಾಯ್ತು ಅಂದ್ರೆ ತಾಮ ಅಸುರಾಹ ಪಾಪ್ಮನಾ ವಿವಿಧು, ಅವಾಗ ಅಗ್ನಿಯ ಮೇಲೆ ಅಸುರರು ಅಟ್ಯಾಕ್ ಮಾಡಿ ಯಾವ ಪ್ರತೀಕದ ಮೇಲೆ ಇವರು ಪೂಜೆ ಮಾಡ್ತಾ ಇದ್ರು, ಆ ಪ್ರತೀಕವನ್ನು ಇದು ನಾವು ನೋಡ್ತೀವಿ ಇತಿಹಾಸದಲ್ಲಿ. ನಾವು ಪೂಜೆಗೆ ಅಂತ ಒಂದು ದೇವಸ್ಥಾನ ಮಾಡುವುದು, ದುಷ್ಟಶತ್ರು ಒಂದು ದೇವಸ್ಥಾನವನ್ನು ಪುಡಿ ಮಾಡುವುದು ಅಂತ, ದೇವಸ್ಥಾನ ಭಂಜನ ಮೂರ್ತಿ ಭಂಜನ ಅಂತೆಲ್ಲ ನಮ್ಮ ಇತಿಹಾಸದಿಲ್ಲ. ಅದೇ ಕಥೆ ಹೇಳ್ತಾರೆ, ಅಗ್ನಿ ಎನ್ನುವ ಪ್ರತಿಮೆಯಲ್ಲಿ ಪೂಜೆ ಮಾಡಿ ಅಗ್ನಿ ಪ್ರತೀಕವನ್ನೇ ಪುಡಿ ಮಾಡಿಬಿಟ್ರು. ತಾಮ ಅಸುರಾಹ ಪಾಪ್ಮನಾ ವಿವಿಧು, ಅವರು ತಮ್ಮ ಪಾಪಶಕ್ತಿಯಿಂದ ಈ ಪುಣ್ಯಶಕ್ತಿಯನ್ನ ದುರ್ಬಲಗೊಳಿಸಿ ಅಗ್ನಿಯ ಮೇಲೆ ಅಟ್ಯಾಕ್ ಮಾಡಿದ್ರು, ಅಗ್ನಿ ಸೋತ್ಬಿಟ್ಟು. ಅಗ್ನಿಯಲ್ಲಿ ಉದ್ಗೀತ ಉಪಾಸನೆ ಮಾಡಿದ್ರು ಅಗ್ನಿ ಗೆಲ್ಲುವುದು ಆಗಲಿಲ್ಲ, ದೇವತೆಗಳು ಗೆಲ್ಲುವುದು ಆಗಲಿಲ್ಲ. ತಾಮ ಅಸುರಾಹ ಪಾಪ್ಮನಾ ವಿವಿಧು, ತಸ್ಮಾತ್ ತಯಾ ಉಭಯಂ ವದತಿ ಸತ್ಯಂಚ ಅನುಸಂಚ. ಅದರಿಂದಲೇ ವಾಗೀಂದ್ರಿಯದಿಂದ ಮನುಷ್ಯ ಎರಡನ್ನೂ ಆಲಿಸಿ ಮಾಡಿದ್ರು, ಸತ್ಯವನ್ನು ಸುಳ್ಳನ್ನು. ಯಾಕಂದ್ರೆ ಸುಳ್ಳಾಡಲಿಕ್ಕೆ ಕಾರಣ ಏನಂದ್ರೆ ಅಸುರರು ದುಷ್ಟಶಕ್ತಿ ಗೆದ್ದಿದ್ದು ವಾಗೀಂದ್ರಿಯದಲ್ಲಿ, ಅಗ್ನಿಗೆ ಸತ್ಯವನ್ನೇ ನುಡಿಸುವಂತಹ ಶಕ್ತಿ ಹೊರಟು. ಅಲ್ಲಿ ಅಗ್ನಿ ಎಷ್ಟು ಪವರ್ಫುಲ್ ಅಷ್ಟೇ ದುಷ್ಟಶಕ್ತಿಯು ವಾಗೀಂದ್ರಿಯಿಂದ ಅಸುರ ಶಕ್ತಿಯು ಅಷ್ಟೇ ಕೆಲಸ ಮಾಡಿ ಪ್ರಾರಂಭ ಮಾಡಿತು. ಯಾಕಂದ್ರೆ ಪಾಪ್ಮನಾಹಿ ಏಷಾವಿಧ, ಹಾಗಾಗಿ ಅಗ್ನಿ ಪಾಪ ಸ್ಪರ್ಶ ಉಳ್ಳವ, ಅವನು ಗಟ್ಟಿಮುಟ್ಟಾದಂತಹ ಪ್ರತೀಕ ಅಲ್ಲ ಅಂತಾಯ್ತು, ಆ ಪ್ರತಿಮಾ ಭಂಜನೆ ಮಾಡ್ತಾರೆ ಅಂತಾಯ್ತು. ಇನ್ನೇನು ಮಾಡೋದು? ಹಾಗಾದ್ರೆ ಅಥಃ ಚಕ್ಷು ಉದ್ಗೀತ ಉಪಾಸನ ಚಕ್ರಿದೆ, ಹಾಗಾದ್ರೆ ಅಗ್ನಿ ಬೇಡ. 15ನೇ ಕಕ್ಷೆಯವ ನಾವು ಮೊದಲು 11ನೇ ಕಕ್ಷೆಯವನ್ನು ನಮ್ಮ ಉಪಾಸನೆ ಮಾಡಿ ಅವರು ಸೋತ ಮೇಲೆ 15ನೇ ಕಕ್ಷೆಯವರಿಗೆ ಬಂದೆವು. ಅದಕ್ಕಿಂತ ಹಾಗಾದ್ರೆ ಕಣ್ಣು ನೋಡೋಣ. ಕಣ್ಣಿನಲ್ಲಿ ಅರಿವಿನ ಮೂಲ ಪ್ರತ್ಯಕ್ಷ ಎಲ್ಲಕ್ಕಿಂತ ದೊಡ್ಡ ಪ್ರಮಾಣ ಪ್ರತ್ಯಕ್ಷ. ಪ್ರತ್ಯಕ್ಷದಲ್ಲೂ ಕಣ್ಣಾರೆ ಕಾಣುವುದಲ್ವ? ನಾವು ಕೇಳಿದ್ದು ಸುಳ್ಳಾಗಬಹುದು, ಕಂಡದ್ದು ಅದು ಪರೀಕ್ಷೆ ಮಾಡಿ ಕಂಡದ್ದು ದೂರದಲ್ಲಿ ಕಂಡದ್ದು ಮುಸುಕಿನಲ್ಲಿ ಕಂಡದ್ದು ಬೇರೆ. ನಾವು ಯಾವುದನ್ನು ಯಾರು ಹೇಳಿದ್ದನ್ನು ಅವರು ಹೇಳಿದ್ದಾರೆ ಹೌದು ಅಲ್ವೋ ಗೊತ್ತಿಲ್ಲ. ಆದರೆ ಈ ನಾನು ಕಂಡಿದ್ದೇನಯ್ಯ ಅದು ಹೌದು, ಬಟ್ ನೀನು ಅದು ಖಂಡಿತರು ಹೌದಲ್ವ, ನಾನು ಖಂಡಿತ ಅಂದ ನಮಗೆ ಫೈನಲ್ ಅಥಾರಿಟಿ ಅನ್ನೋದು ಪರ್ಸೆಪ್ಷನ್. ಕಣ್ಣಾರೆ ಕಂಡಿದ್ದೇನೆ, ಅದನ್ನ ನಾನು ಅದನ್ನ ನಂಬಿದ್ದೆ. ನೀವಿಲ್ಲ ಅಂತ ಹೇಳೋದು ನಾ ಕೇಳೋಲ್ಲ. ನಮ್ಮ ಕಣ್ಣಿಗಿಂತ ದೊಡ್ಡ ಪ್ರಮಾಣ ಇನ್ ಯಾವುದೋ ಬೇರೊಬ್ಬ ವ್ಯಕ್ತಿಯ ಮಾತನ್ನ ನಾವು ನಮ್ಮ ಕಣ್ಣಿಗಿಂತ ದೊಡ್ಡ ಪ್ರಮಾಣ ಅಂತ ಹೇಳುವುದಿಲ್ಲ. ಬೇರೆ ಎಂಥ ಪ್ರಾಮಾಣಿಕನೇ ಇರಲಿ, ಅವನು ಏನ್ ಹೇಳಿದ್ರು ನಾನು ಕಣ್ಣಾರೆ ಕಂಡದ್ದು ನಾನು ಕೊಡಿಲ್ಲ ಅವನು ಹೇಳಿದ್ದು. ಅದರಿಂದ ಒಂದು ಸಂಗತಿಯ ಸತ್ಯವನ್ನು ತಿಳಿಯಲಿಕ್ಕೆ ಬಹಳ ಮುಖ್ಯವಾದ ಪ್ರಮಾಣ ಕಣ್ಣು. ಆ ಕಣ್ಣಿನಲ್ಲಿ ಇರತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡೋಣ. ಉದ್ಗೀತ ಅಂತ ಚಕ್ಷು ಹೋದ್ರೆ ಕಣ್ಣು, ಕಣ್ಣಿನ ಅಭಿಮಾನಿ ದೇವತೆ ಆದ ಸೂರ್ಯ, ಅವನಲ್ಲಿ ಉದ್ಗೀತ ಉಪಾಸ. ಚಕ್ಷು ಹೋದ್ರೆ ಚಕ್ಷುಸ್ಸಿನಲ್ಲಿ, ಅವನಲ್ಲಿ ಉದ್ಗೀತ ನಾಮಕನಾದ ಭಗವಂತನನ್ನು ಸೂರ್ಯನಲ್ಲಿ ಭಗವಂತ ಇದ್ದಾನೆ. ಸೂರ್ಯ ಅಂದ್ರೆ ಆಕಾಶದಲ್ಲೊಬ್ಬ ಸೂರ್ಯ ಇದ್ದಾನೆ, ಅದು ಬೇರೆ. ಕಣ್ಣಿನಲ್ಲಿ, ಕಣ್ಣಿನ ನಿಯಾಮಕನಾಗಿರ್ತಕ್ಕಂಥ ಸೂರ್ಯನಲ್ಲಿ ಓಂಕಾರ ವಾಚ್ಯ, ಅಕ್ಷರ ಶಬ್ದ ವಾಚ್ಯ, ಉದ್ಗೀತ ನಾಮಕನಾದ ಭಗವಂತ ಇದ್ದಾನೆ ಅಂತ ಅವನನ್ನು ಉಪಾಸನೆ ಮಾಡಿದ. ಉಪಾಸನೆ ಮಾಡಿದ್ರೆ ಸೂರ್ಯನು ಸೋತ್ ಬಿಟ್ಟ. ಯಾಕೆಂದ್ರೆ ಅಲ್ಲಿ ಕಣ್ಣನ್ನು, ಕಣ್ಣಿನ ಮೇಲೆ ಅಟ್ಯಾಕ್ ಮಾಡಿದ್ರು ಅಸುರರು. ತತ್ತ ಅಸುರಾಹ ಪಾಪನ ವಿವಿಧು, ನಮ್ಮ ಪಾಪದ ಬಲದಿಂದ ಕಣ್ಣಿನ ದೇವತೆಯ ಮೇಲೆ ಅಸುರರು ದಾಳಿ ಮಾಡಿದರಂತೆ ಸೂರ್ಯ ಸತ್ಬಿಟ್ಟ. ಸೋತ್ಬಿಟ್ಟಿದ್ರಾಯ್ತು. ತೇನ ತಸ್ಮಾತ್ ತೇನ ಉಭಯಂ ಪಶ್ಯತಿ ದರ್ಶನೀಯಂಚ ಅದರ್ಶನೀಯಂಚ. ಕಣ್ಣಿನ ಮೇಲೆ ಅಸುರ ಶಕ್ತಿ ದಾಳಿ ಮಾಡಿದಾಗ ಸೂರ್ಯ ಸೋತದ್ದರಿಂದಲೇ ಕಣ್ಣಿಗೆ ಒಳ್ಳೆಯದನ್ನು ನೋಡುವುದು, ಕೆಟ್ಟದನ್ನು ನೋಡುವುದು ಸಾಧ್ಯ ಆಯಿತು. ದೇವತೆಗಳೇ ಆಗಿದ್ದರೆ ಕೆಟ್ಟದನ್ನು ನೋಡದಂತೆ ಮಾಡುವುದು ಆಗಿಲ್ಲ ಸೂರ್ಯನಿಂದ. ತಸ್ಮಾತ್ ತೇನ ಕಣ್ಣಿನಿಂದ ಉಭಯಂ ಪಶ್ಯತಿ ಎರಡನ್ನು ನೋಡಿದೆ, ಯಾವುದನ್ನ? ದರ್ಶನೀಯಂಚ ಅದರ್ಶನೀಯಂಚ. ನೋಡಬೇಕಾದ್ದನ್ನು ನೋಡ್ತೇವೆ, ನೋಡಬಾರದ್ದನ್ನು ನೋಡ್ತೇವೆ. ನಮಗೆ ಅಪ್ರಿಯವಾದಂತಹ ಒಂದು ದೃಶ್ಯ, ಯಾರೋ ನಮಗೆ ಅತ್ಯಂತ ಪ್ರಿಯವಾದ ವ್ಯಕ್ತಿ ಕೈಕಾಲ ಮುರಿದು ಬಿದ್ದಿದ್ದಾರೆ ಅದನ್ನು ನೋಡ್ತೇವೆ. ನಾವು ಅತ್ಯಂತ ಪ್ರೀತಿಸಿದ ವ್ಯಕ್ತಿಯನ್ನ ಕಳ್ಕೊಳ್ತೇವೆ ಅದನ್ನು ನೋಡ್ತೇವೆ. ಅಥವಾ ಅಸಹ್ಯವಾದದ್ದನ್ನು ನೋಡ್ತೇವೆ, ಪ್ರಿಯವಾದದ್ದನ್ನು ನೋಡ್ತೇವೆ. ಹೀಗೆ ನೋಡಬೇಕಾದ್ದನ್ನು ನೋಡಬಾರದ್ದನ್ನು ನೋಡುವಂತಹದ್ದು ಕಣ್ಣಿನ ಯಾಕೆ ಸಾಧ್ಯ ಆಯ್ತು ಅಂದ್ರೆ, ಕಣ್ಣನ್ನು ಪಾಪವೊಂದು ಸೋಲಿಸಿದ ಪಾಪಶಕ್ತಿ, ಅಸುರದ ಪಾಪಶಕ್ತಿ. ಸೂರ್ಯನ ಪ್ರತೀಕದಲ್ಲಿ ಉದ್ಗೀತನನ್ನು ಉಪಾಸನೆ ಮಾಡಿದ್ರು ಕೂಡ ಅಸುರನ್ನು ಗೆದ್ದು ಬಿಟ್ರು, ಸೂರ್ಯನನ್ನ ಪ್ರತೀಕವನ್ನೇ ಮುರಿದು ಬಿಟ್ರು. ಏನ್ ಮಾಡೋಣ? ಹಾಗಾದ್ರೆ ಕಣ್ಣಿಗೆ ಕಾಣದ್ದನ್ನು ಕೂಡ ತಿಳಿಸುವಂತಹದ್ದು ಕಿವಿ. ಭಗವಂತನ ಬಗ್ಗೆ ನಮಗೆ ತಿಳಿದದ್ದು ಯಾವುದರಿಂದ? ನಾವು ಕಿವಿಯಲ್ಲಿ ಉಪನಿಷತ್ತನ್ನು ಭಾಗವತವನ್ನು ಶ್ರವಣ ಮಾಡಿದ್ದರಿಂದ. ಹಾಗಾದ್ರೆ ಭಗವಂತನ ಅರಿವಿಗೆ ಮುಖ್ಯ ಸಾಧನ ಶ್ರೋತ್ರ, ಅದಕ್ಕೆ ಕಣ್ಣನ್ನ ಮಾನುಷೀ ಸಂಪತ್ತು ಅಂತ ಕರೀತಾರೆ, ಕಿವಿಯನ್ನ ದೈವೀ ಸಂಪತ್ತು. ಇದು ಮನುಷ್ಯರ ಸಂಪತ್ತು, ಇದು ದೇವತೆಗಳ ಯಾಕೆಂದ್ರೆ ದೇವತೆಗಳ ಅಧ್ಯಾತ್ಮ ವಿದ್ಯೆ ತಿಳಿಯುವಂತಹದ್ದು ಕಿವಿಯಿಂದ. ಅದರಲ್ಲಿ ಉಪಾಸನೆ ಮಾಡೋಣ ಅಂತ, ಕಿವಿಯಲ್ಲಿ ಉಪಾಸನೆ ಮಾಡೋಣ. ಕಿವಿಯ ದೇವತೆ ಯಾರು? ಅವನು 12ನೇ ಕಕ್ಷೆಯಲ್ಲಿ ಇರುವ ಚಂದ್ರ, ಸಮಾನ ಸ್ಕಂಧ. ಸರಿ, ಚಂದ್ರನಲ್ಲಿದ್ದಾನೆ ಭಗವಂತ. ನಾವು ಧನ್ವಂತರಿಯನ್ನ ಚಂದ್ರನಲ್ಲಿದ್ದಾನೆ ಅಂತ ಉಪಾಸನೆ ಮಾಡೋದು. ಹಾಗೆ ಚಂದ್ರವು ಗಗಾಂತಿ ಮಮೃತೋರು ಕಲೈರ್ ಜಗಂತಿ ಸಜೀವೇ ತಮ ವಿಧಾಂತ ಸುಖಂ ಪರೇಶಂ ಜ್ಞಾನಂ ಸುಧಾಕರ್ಷ ಮೇವಚ ಸಂದಧಾನಂ ಶೀತಾಂಶು ಮಂಡಲ. ಹಾಗೆ ಕಿವಿಯಲ್ಲಿ ಚಂದ್ರನಿದ್ದಾನೆ, ಚಂದ್ರನಲ್ಲಿ ಉದ್ಗೀತ ಅಕ್ಷರ ಓಂಕಾರ ವಚನಾಯ ಭಗವಂತ ಇದ್ದಾನೆ ಅಂತ ಉಪಾಸನೆ. ಚಂದ್ರ ಸೂರ್ಯ ಸಮ ಅವನ ಮೇಲೂ ದಾಳಿ ಮಾಡಿಕೊಟ್ಟಂತೆ ಅಸುರರು. ಅವಾಗ ಶ್ರೋತ್ರ ಉದ್ಗೀತ ಉಪಾಸಂಚಕ್ರೆ ತಂಥ ಅಸುರಾಹ ಪಾಪನ ವಿವಿಧವು, ಶ್ರೋತ್ರೇಂದ್ರಿಯದ ಮೇಲೆ ಕೂಡ ಅಸುರರು ದಾಳಿ ಮಾಡಿದ್ರು. ಆ ಪ್ರತೀಕವನ್ನು ಕೂಡ ಸೋಲಿಸಿಬಿಟ್ರು, ಚಂದ್ರನನ್ನು ಸೋಲಿಸಿಬಿಟ್ರು, ಈ ಪ್ರತಿಮೆಯನ್ನು ಭಂಜನೆ ಮಾಡಿದರು. ಆದ್ದರಿಂದ ತಸ್ಮಾತ್ ತೇನ ಉಭಯಂ ಶ್ರೋತಿ ಶ್ರವಣೀಯಂಚ ಅಶ್ರವಣೀಯಂಚ. ಆದ್ದರಿಂದಲೇ ಕಿವಿಯಿಂದ ಎರಡನ್ನೂ ಕೇಳ್ತಾನೆ, ಕೇಳಬೇಕಾದ ಸಂಗತಿ, ಕೇಳಬಾರದ ಕೆಟ್ಟ ಸಂಗತಿಗಳನ್ನು ಕೇಳ್ತಾನೆ. ಅಸುರ ಶಕ್ತಿ ಕಿವಿಯ ಮೇಲೂ ದಾರಿ ಮಾಡಿ ಅದನ್ನು ದುರ್ಬಲಗೊಳಿಸಿತು. ಪಾಪನಾ ಕಿವಿಯು ಪಾಪದಿಂದ ವಿದ್ವಾಯಿತು. ಅದು ಇವರೆಲ್ಲರಿಗೂ ತಮೋಗುಣದ ಸ್ಪರ್ಶ ಇದೆ, ಪಾಪದ ಸ್ಪರ್ಶ ಅಂದ್ರೆ ತಮೋಗುಣ. ಎಲ್ಲ ದೇವತೆಗಳಿಗೂ ತಮೋಗುಣದ ಸ್ಪರ್ಶ ಇದೆ, ಅವರು ಒಂದೊಂದು ಸರ್ತಿ ತಮೋಗುಣದಿಂದ ಭಗವಂತನನ್ನು ಮರೀತಾರೆ. ಇದು ಅರ್ಥ ಮುಖ್ಯ. ತಮೋಗುಣದ ಸ್ಪರ್ಶದಿಂದ ಅವರು ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡೀತಾರೆ. ಅಪರೋಕ್ಷ ಜ್ಞಾನಿಗಳಾದ ದೇವತೆಗಳು ಕೂಡ ಆಯಿತು. ಆಮೇಲೆ ಇದೆಲ್ಲಕ್ಕೂ ಯಾವುದು? ಮನಸ್ಸಿದ್ದರಿದ್ದಾರೆ, ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ. ಹಾಗಾದ್ರೆ ಮನಸ್ಸು ಎಲ್ಲಕ್ಕೂ ಮೂಲ. ಅದನ್ನೇ ನಾವು ಪ್ರಥಮದಲ್ಲಿ ಹೇಳಿರ್ತಕ್ಕಂಥ ಶಾಂತಿ ಮಂತ್ರದಲ್ಲಿ ಹೇಳಿದ್ದೇವೆ, ಆಪ್ಯಾಯಂತು ಮಮಾಂಗಾರಿ ವಾಕ್ ಪ್ರಾಣ ಚಕ್ಷು ಶ್ರೋತ್ರ. ಇದನ್ನಾಗು ಬಂತೀಗ, ವಾಕ್ ಪ್ರಾಣ ಚಕ್ಷು ಶ್ರೋತ್ರ. ಆಮೇಲೆ ಅಥವಾ ಬಲಂ, ಇದೆಲ್ಲಕ್ಕೂ ಬಲ ಕೊಡತಕ್ಕಂಥ ಮನಸ್ಸು. ಮನಸ್ಸನ್ನು ನಿಯಂತ್ರಿಸತಕ್ಕಂಥ ದೇವತೆಗಳನ್ನು ಉಪಾಸನೆ ಮಾಡೋಣ, ಉಪಾಸನೆ ಮಾಡೋಣ ಅಂತ ಹೇಳಿಕೊಂಡು ಮನಸ್ಸಿನ ದೇವತೆಗಳಾದಂಥ, ಮನಸ್ಸಿನ ದೇವತೆ, ಬುದ್ಧಿಯ ದೇವತೆ, ಅಹಂಕಾರದ ದೇವತೆ. ಇವರು ಮನಸ್ಸಿನ ದೇವತೆಯಾದ ಶಿವ, ಬುದ್ಧಿಯ ದೇವತೆಯಾದಂಥ ಶೇಷ, ಅಹಂಕಾರದ ದೇವತೆಯಾದ ಗರುಡ. ಇವರು ಗರುಡ ಶೇಷರು ತೊಳಲು ಉಪಾಸನೆ ಮಾಡಿ ನೋಡಿದ್ರು. ಮನಃ ಅಥ ಮನಃ ಉದ್ಗೀತಂ ಉಪಾಸಾಂಚಕ್ರಿಯೆ ಅಥವಾ ಮನಃ ಉದ್ಗೀತಂ ಉಪಾಸಾಂಚಕ್ರಿಯೆ ಮನಸ್ಸಿನ ಮೂರು ಮಜಲುಗಳಲ್ಲಿ ಇರತಕ್ಕಂತಹ ದೇವತೆಗಳಲ್ಲಿ ಭಗವಂತನ ಉಪಾಸನೆ ಮಾಡಿದ್ರು, ಶಿವನಲ್ಲಿ ಭಗವಂತನ ಪ್ರತೀಕದಲ್ಲಿ ಭಗವಂತನ ಉಪಾಸನೆ ಮಾಡಿದ್ರು, ಶೇಷಶಾಹಿ ಅಲ್ವೇ ಶೇಷದಲ್ಲಿ ಉಪಾಸನೆ ಮಾಡೋಣ ಅಂತ, ಶೇಷದಲ್ಲಿ ಇರತಕ್ಕ ಭಗವಂತ ಅಂತ, ಗರುಡ ವಾಹನ ಅಲ್ವೇ ಗರುಡದಲ್ಲಿ ಉಪಾಸನೆ ಮಾಡೋಣ ಅಂತ ಮಾಡಿದ್ರು. ಅಂದ್ರೆ ಮನಸ್ಸಿನ ಪ್ರತೀಕ, ಮನಸ್ಸಿನ ಪ್ರತೀಕದಲ್ಲಿ ಮನಸ್ಸಿನ ಅಭಿಮಾನಿಯಾದ ಶಿವನಲ್ಲಿ, ಬುದ್ಧಿಯ ಪ್ರತೀಕದಲ್ಲಿ ಬುದ್ಧಿಯ ಅಭಿಮಾನನಾಗಿ ಆಗಿರತಕ್ಕಂತಹ ಶೇಷದಲ್ಲಿ, ಅಹಂಕಾರದ ಪ್ರತೀಕದಲ್ಲಿ ಅಹಂಕಾರದ ಅಭಿಮಾನಿಯಾಗಿರತಕ್ಕಂತಹ ಗರುಡದಲ್ಲಿ, ಓಂಕಾರ ವಚ್ಚಿನಾದ ಅಕ್ಷರ ಶಬ್ದ ವಚ್ಚಿನಾದ ಉದ್ಗೀತ ನಾಮಕನಾದ ಭಗವಂತನನ್ನು ಉಪಾಸನೆ ಮಾಡಿದರು. ಆವಾಗ ದಗ್ಧ ಅಸುರ ಪಾಪನ ವಿವಿಧು ಮನಸ್ಸಿನ ಮೇಲೆ ದಾಳಿ ಮಾಡಿದಂತಹ ಅಸುರರು, ಅಲ್ಲಿಯೂ ಅಸುರರು ನಿಯಮನ ಮಾಡುವರಿದ್ದಾರೆ, ಮನಸ್ಸನ್ನು ತಪ್ಪಿಸುವರು, ಅಲ್ಲಿಯೂ ಅಸುರರ ಅಭಿಮಾನ ಇದೆ. ಹಾಗಾಗಿ ಗರುಡ ಶೇಷ ವೃತ್ತದ ಮೇಲೂ ತಮ ಗುಣದ ಪ್ರವೇಶ ಆಯಿತು, ಅವರನ್ನು ದಾರಿ ತಪ್ಪಿಸಿಬಿಟ್ರು, ಅವರನ್ನು ಸೋಲಿಸಿಬಿಟ್ರು ಅಸುರರು. ದಗ್ಧ ಅಸುರ ಪಾಪನ ವಿವಿಧು ತೇ ತಸ್ಮಾತ್ ತೇನ ಉಭಯಂ ಸಂಕಲ್ಪಯತೆ ಸಂಕಲ್ಪನೀಯಂಚ ಅಸಂಕಲ್ಪನೀಯಂಚ. ಆದ್ದರಿಂದ ಮನಸ್ಸಿನಿಂದ ಕೂಡ ಒಳ್ಳೆಯದನ್ನೇ ಸಂಕಲ್ಪ ಮಾಡಬೇಕು, ಒಳ್ಳೆಯದನ್ನೇ ಬಯಸಬೇಕು ಅಂತ ಯೋಚಿಸ್ತಾ ಒಳ್ಳೆಯದನ್ನು ಬಯಸ್ತಾನೆ, ಕೆಟ್ಟದ್ದನ್ನು ಪಾಪವನ್ನು ಬಯಸ್ತಾನೆ ಮನಸ್ಸಿನ ಕೆಟ್ಟದ್ದನ್ನು ಬಯಸ್ತಾನೆ, ಕೆಟ್ಟದ್ದನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ. ಹೀಗೆ ಮನಸ್ಸು ಅದನ್ನ ತಾನೇ ಮಾಡಿದೆ ಅಂತ ಅಹಂ ಅಂತ ಕರ್ತೃತ್ವ ಅಭಿಮಾನ ಮಾಡ್ತಾನೆ, ನಾನೇ ಮಾಡಿದೆ ಯಾಕೆ ಮಾಡಬಾರದು ಅಂತ ವಾದ ಮಾಡ್ತಾರೆ. ಹೀಗೆ ಮನಸ್ಸು ಬುದ್ಧಿ ಅಹಂಕಾರಗಳಲ್ಲಿ ಭಗವಂತ ನನ್ನ ಪ್ರತೀಕವನ್ನು ಉಪಾಸನೆ ಮಾಡಿದರೆ ಆ ಪ್ರತೀಕಕ್ಕೂ ಪಾಪದ ಸ್ಪರ್ಶ ಆಯ್ತು. ಪಾಪನ ಹೇತದ್ವಿಧಂ ಎಲ್ಲ ದೇವತೆಗಳಿಗೂ ಕೂಡ ಅದು ಶುದ್ಧ ಪ್ರತೀಕ ಅಲ್ಲ. ಅದನ್ನು ಏನ್ ಮಾಡಬೇಕು ಅಂದ್ರೆ ಆ ಪ್ರತೀಕದಲ್ಲಿ ಪೂಜೆ ಮಾಡಿದರೆ ವರ್ಷಕ್ಕೊಮ್ಮೆ ಮುದ್ದಾರ್ಚನೆ ಮಾಡಬೇಕು, ಮೇಲೆ ತುಕ್ಕು ಹಿಡಿತದೆ ಹೊಳೆ ಹಿಡಿತದೆ, ಅದನ್ನು ಮತ್ತೆ ನಿಂಬೆ ಎಣ್ಣೆ ಹಾಕಿ ಬ್ರಷ್ ಹಾಕಿ ತೊಳೆದು ಅದನ್ನು ಉದ್ರಾರ್ಚನೆ ಮಾಡಿ ಇಟ್ಟುಕೊಂಡು ಪೂಜೆ ಮಾಡಬೇಕು, ಇದು ಎಲ್ಲಕ್ಕೂ ಮೇಲಿಂದ ಕೊಳೆ ಹಿಡಿತದೆ ಅಂತ. ಎಷ್ಟೋ ಪ್ರತೀಕಗಳು ಕೊಳೆ ಹಿಡಿತಾವೆ, ದುಷ್ಟಶಕ್ತಿಗಳು ಅದರ ಮೇಲೆ ಸೇರಿಕೊಂಡ್ರೆ ಆಮೇಲೆ ಪದೇ ಪದೇ ಉದ್ರಾರ್ಚನೆ ಮಾಡಬೇಕು, ಇಲ್ಲದೆ ಇದ್ರೆ ಆ ಪ್ರತೀಕ ಕೆಟ್ಟು ಹೋಗುತ್ತೆ, ಅದು ಭಗವಂತನ ಶುದ್ಧ ಪ್ರತೀಕ ಅಲ್ಲ. ಏನು ಮಾಡಬೇಕು, ಯಾವ್ದು ಮಾಡಿದ್ರು ಕೂಡ ದೇವತೆಗಳು ಇರುವುದಾಗಲಿಲ್ಲ, ಎಲ್ಲಾ ಪ್ರತೀಕಗಳು ಸೋತ್ಬಿಟ್ಟವು. ಆಗ ಅವರು ಅಥ ಏವಾಯಂ ಮುಖ್ಯ ಪ್ರಾಣನಾದ ಮೂರ್ತೀಠಂ ಉಪಾಸಾಂಚಕ್ರಿಯೆ, ಈ ಎಲ್ಲಾ ಪ್ರಾಣಗಳಿಗೂ ಮುಖ್ಯ ಇದ್ದಾನೆ, ಪ್ರಾಣಸ್ಯ ಪ್ರಾಣ, ಎಲ್ಲಾ ಪ್ರಾಣಗಳನ್ನು ಮೂಗಿನಲ್ಲಿರತಕ್ಕಂಥ ಪ್ರಭುವಾಯುವನ್ನು, ಬಾಕಿನಲ್ಲಿರ್ತಕ್ಕಂಥ ಅಗ್ನಿಯನ್ನು, ಕಣ್ಣಿನಲ್ಲಿರತಕ್ಕಂಥ ಸೂರ್ಯನನ್ನು, ಕಿವಿಯಲ್ಲಿರತಕ್ಕಂಥ ಚಂದ್ರನನ್ನು, ಮನಸ್ಸಲ್ಲಿರತಕ್ಕಂಥ ಗೌಡಶೇಷವನ್ನು ಎಲ್ಲರನ್ನೂ ನಿಯಮಿಸುವ ಇವರೆಲ್ಲರಿಗೂ ಮುಖ್ಯನಾದ ಚೀಫ್ ಸೂಪರ್ವೈಸರ್ ಅಂತ ನಿನ್ನೆ ಹೇಳಿದ್ದಾರೆ. ಅದು ಪ್ರಧಾನ, ಎಲ್ಲ ಇಂದ್ರಿಯಗಳು ಕೆಲಸ ಮಾಡುವುದು ಯಾರಿಂದಲೂ. ಅಂಥ ಕ್ಷಪ್ರಾಣದಲ್ಲಿ ಅವನು ಹೃದಯದಲ್ಲಿ ಜೀವ, ಶಿವದ ಹೃದಯದಲ್ಲಿ ಕ್ಷಪ್ರಾಣ, ಮುಖ್ಯ ಪ್ರಾಣದ ಹೃದಯದಲ್ಲಿ ಭಗವಂತ, ಉದ್ಗೀತ ನಮಗನ್ನು ಹೇಗೆ ಉಪಾಸನೆ ಮಾಡೋಣ ಅಂತ. ಏವಾಯಂ ಮುಖ್ಯ ಪ್ರಾಣ ತಮ್ಮ ಉದ್ಗೀತಂ ಉಪಾಸಾಂಚಕ್ರಿಯೆ, ಭಗವಂತನನ್ನ ಉದ್ಗೀತ ಶಬ್ದ ವಾಚ್ಯನಾದ ಸರ್ವೋತ್ತಮನಾದ ಭಗವಂತನನ್ನ ಪ್ರತೀಕಗಳಲ್ಲಿ ಸರ್ವೋತ್ತಮವಾದ ಪ್ರತೀಕದಲ್ಲಿ ಪ್ರಪಂಚದಲ್ಲಿ ಸರ್ವೋತ್ತಮನಾದ ಭಗವಂತನ ಉಪಾಸನೆ ಮಾಡೋಣ ಅಂತ. ಇವೆಲ್ಲ ಇನ್ಫೀರಿಯರ್ ಪ್ರತೀಕಗಳಾದವು, ಸರ್ವೋತ್ತಮವಾದ ಪ್ರತೀಕ ಅಂತಂದ್ರೆ ಪ್ರಾಣದೇವರು. ಅದರಿಂದ ಮುಖ್ಯ ಪ್ರಾಣದಲ್ಲಿ ಭಗವಂತನನ್ನ ಉದ್ಗೀತ ಭಗವಂತನ ಉಪಾಸನೆ ಮಾಡೋಣ ಅಂತ ತೀರ್ಮಾನ ಮಾಡಿ ಕೊನೆಗೆ ಮುಖ್ಯ ಪ್ರಾಣದಲ್ಲಿ ಭಗವಂತನ ಉಪಾಸನೆ ಮಾಡಿದರು. ಆಗ ಏನಾಯಿತು, ತಮ್ಮ ಅಸುರಾಹ ಋತ್ವ ವಿಧತ್ವಸುಹು, ವಿಧತ್ವಸುಹು ಅಂತ ಕೆಲವು ಕಡೆ ಪಾಠ, ವಿಧತ್ವಂಸುಹು ಅಂತ ಕೆಲವು ಕಡೆ ಪಾಠ ಇದೆ. ಎರಡು ವಿಧದ ಶ್ರುತಿ ಪಾಠವನ್ನು ಪ್ರಾಚೀನರು ಹಿಡ್ಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ನಾವು ಈಗ ನಿಜವಾದ ಪಾಠ, ಅತ್ಯಂತ ಪ್ರಾಚೀನವಾದ ವೇದ ಪಾಠ ಯಾವುದು ಅಂತ ಈಗ ತೀರ್ಮಾನ ಮಾಡುವುದು ಕಷ್ಟ. ಎರಡು ರೀತಿಯ ಪಾಠ ಬಾಲಕಿಯಲ್ಲಿ, ತಮ್ಮ ಅಸುರಾಹ ಋತ್ವ, ಅವಾಗ ಅಸುರ ಶಕ್ತಿಗಳು ಬಿಡಲಿಲ್ಲ, ಪ್ರಾಣದೇವರ ಮೇಲೆ ಹೋಗಿ ಎರಗಿದ್ರು, ಅವನನ್ನು ಕೆಡಿಸಿಬಿಡಬೇಕು, ಪ್ರಾಣದೇವರನ್ನು ಸೋಲಿಸಿಬಿಡಬೇಕು ಅಂತ, ಆ ಪ್ರತಿಮಾ ಪೂಜೆ ಮಾಡಬೇಕು ಅಂತ ಅಲ್ಲಿಗೂ ಹೋದರು. ಅದನ್ನು ಮುರಿಬೇಕು ಅಂತ ಹೋದರೆ ಇವರೇ ಸೊಂಟ ಮುರ್ಕೊಂಡು ಬಂದರು. ಅಸುರಾಹ ಋತ್ವ, ದುಷ್ಟಶಕ್ತಿಗಳು ಪ್ರಾಣದೇವರ ಮೇಲೆ ಹೋಗಿ ಕೆಳಗಿ ಅದನ್ನು ಕೆಡಿಸಬೇಕು ಅಂತ ಹೋದಂತೆ. ಋತ್ವ ಅಂದ್ರೆ ಹೋಗಿ ಏನಾದರೂ ವಿಧತ್ವ ಸುಡುತ್ತಾವೆ, ಧ್ವಂಸ ಆಗುತ್ತಾವೆ, ಸೊಂಟ ಮುರ್ಕೊಂಡು ಬಂದ್ಬಿಟ್ರು. ಅವರು ಪ್ರಾಣದೇವರನ್ನು ಸೋಲಿಸಬೇಕಾಗಿಲ್ಲ, ಇವರೇ ಸೋತ್ಕೊಂಡ್ರು. ಹೇಗೆ ಅಂದ್ರೆ ಯಥೈವ ಅಶ್ವಾನಂ ಆಖಣಂ ಋತ್ವ ವಿಧ್ವಂಸೇತ ಏವಂ, ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಇವೆಲ್ಲ ಮಣ್ಣಿನ ಪ್ರತಿಮೆಗಳು, ಯಾವುದು ಅಗ್ನಿ, ಸೂರ್ಯ, ಆಮೇಲೆ ಚಂದ್ರ, ಗರುಡ, ಶೇಷ, ರುದ್ರ, ಪ್ರವಾಹವ ಎಲ್ಲ ಮಾಡಿದರಲ್ಲ, ನಾವು ಜ್ಯೋತಿ ಮಾಡುವಂತಹ ಪ್ರತಿಮೆ, ಗಣಪತಿಯ ಪ್ರತಿಮೆ, ಮಣ್ಣಿನ ಪ್ರತಿಮೆಗಳು. ಮಣ್ಣಿನ ಪ್ರತಿಮೆಗೆ ಏನಾಗುತ್ತೆ ಅಂದ್ರೆ, ಅದಕ್ಕಿಂತ ದೊಡ್ಡ ಮಣ್ಣಿನ ಹೆಣ್ಣೆ ತಂದು ಜೀತಿ ಬಿಟ್ರೆ ಮಣ್ಣಿನ ಪ್ರತಿಮೆ ಪುಡಿ ಆಗುತ್ತೆ. ಅದು ಇದು ಇದೇನು ಅಂದ್ರೆ, ಇದು ಮಣ್ಣಿನ ಪ್ರತಿಮೆ ಅಲ್ಲ, ಇದು ಶಿಲಾಮಯ ಪ್ರತಿಮೆ. ಇದಕ್ಕೆ ಮಣ್ಣಿನಿಂದ ಮತ್ತೆ ಚಚ್ಚಿದರೆ ಮಣ್ಣೇ ಪುಡಿಯಾಗುತ್ತೆ, ಅದು ಶಿರ ಏನಾಗುವುದಿಲ್ಲ ಅಂತ ಹೇಳಿದರೆ ಯಥಾ ಅಶ್ಮಾನಂ ಆಖಣಂ ಮೃತ್ವ, ಆಖಣಂ ಅಂದ್ರೆ ಪುಡಿಯಾದದ್ದು, ಖನನಾದ್ರೆ ಅದನ್ನು ಒಡೆಯುವುದು, ಆಖಣಂ ಅಂದ್ರೆ ಒಡೆಯಲಾಗದ ಅಭೇದ್ಯವಾದ ಅಶ್ಮ ಕಲ್ಲನ್ನ ಸೇರಿ ಲೋಷ್ಟ ಮಣ್ಣಿನ ಮುಂದೆ ಇಲ್ಲಿ ಶಬ್ದ ಇಲ್ಲ, ಅದು ಬೇರೆ ಉಪನಿಷತ್ತಲ್ಲಿ ಲೋಷ್ಟ ಶಬ್ದವನ್ನು ಬಳಸಿದ್ದಾರೆ. ಮಣ್ಣಿನ ಹೆಂಡೆಯಿಂದ ಬಂಡೆಗೆ ಬಡಿದರೆ ಮಣ್ಣಿನ ಹೆಂಡೆಯ ಪುಡಿಯಾಗುತ್ತೆ ಮತ್ತು ಬಂಡೆ ಪುಡಿಯಾಗುವುದಿಲ್ಲ. ಹಾಗೆ ಪ್ರಾರ್ಥಿಯವರು ಬಂಡೆ, ಈ ಹಸುರ ಶಕ್ತಿಗಳು ಮಣ್ಣಿನ ಹೆಂಡೆ, ಅವು ತಾವೇ ಪುಡಿಯಾದವು ಪ್ರಾರ್ಥಿಯವರು ಹಾಗೆ ಮಾಡುವ. ಅಶ್ಮಾನಂ ಆಖಣಂ, ಆಖಣಂ ಅಂದ್ರೆ ಅಭೇದ್ಯವಾದ ಅಶ್ಮ ಸ್ಟೋನ್ ಗ್ರಾನೈಟ್, ಬಂಡೆ ಕಲ್ಲನ್ನ ಹೋಗಿ ಅಪ್ಪಳಿಸಿದಂತಹ ಮಣ್ಣಿನ ಮುದ್ದೆ ಹೇಗೆ ವಿಧ್ವಂಸೆಯಿಂದ ಏವಂ ಹೇಗೆ ಅದು ತಾವೇ ಪುಡಿಯಾಗುವುದೋ ಹಾಗೆ ಇವು ಮಣ್ಣಿನ ಹೆಂಡೆ ಎಂದಿರತಕ್ಕಂತಹ ತಮಸ್ಸಿನ ಪ್ರತಿನಿಧಿಗಳಾದ ಅಸುರಿ ಶಕ್ತಿಗಳು ಶಿಲೆಯಂತೆ ಬಂಡೆಗಲ್ಲಿನಂತೆ ಇರತಕ್ಕಂತಹ ಪಾರ್ವತಿಯವರ ಮೇಲೆ ಎರಗಿ ತಾವೇ ಸೋತು ಮುರಿದು ಕೈಕಾಲು ಮುರುಕೊಂಡು ಬಂದುಬಿಟ್ಟು ಪ್ರಾರ್ಥಿಯವರು ಅಚ್ಚೆತ್ತಿ ಅಭೇದ್ಯಾಗಿ ಓಹೋ ಇದು ಗಂಟೆ ಪ್ರತಿಮೆ. ಹಾಗಾದ್ರೆ ಇಲ್ಲಿ ಉಪಾಸನೆ ಮಾಡಿದರೆ ಮಾತ್ರ ಈ ಪ್ರತಿಮೆ ಕೊಳೆಯಾಗುವುದಿಲ್ಲ, ಇದಕ್ಕೆ ತಮಸ್ಸಿನ ಸ್ಪರ್ಶ ಆಗುವುದಿಲ್ಲ. ಇದು ಶುದ್ಧ ಪ್ರತೀಕ, ತಮಸ್ಸಿನ ಸ್ಪರ್ಶ ಇಲ್ಲದ ಪ್ರತೀಕ. ಆದ್ದರಿಂದ ಈ ಪ್ರತೀಕದಲ್ಲಿ ಓಂಕಾರ ಉಪಾಸನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದರು ಕೊನೆಯಲ್ಲಿ. ಅದೇ ಹಾಗಾದ್ರೆ ನಾವು ಎಲ್ಲಿ ಉಪಾಸನೆ ಮಾಡಬೇಕು ಅನ್ನೋದಕ್ಕೆ ಒಂದು ಕಥೆಯನ್ನು ಹೇಳಿ. ಪ್ರಾಣದೇವರಲ್ಲಿ ಉಪಾಸನೆ ಮಾಡಿದರೆ ಮಾತ್ರ ಭಗವಂತ ಅಲ್ಲಿ ಸನ್ನಿಹಿತನಾಗಿ ಶಕ್ತಿ ಕೊಡ್ತಾರೆ ನಮಗೆ. ಹಾಗಾದ್ರೆ ನಮ್ಮ ಸಮಸ್ತ ಇಂದ್ರಿಯಗಳಿಗೆ ಶಕ್ತಿ, ಒಳ್ಳೆಯದನ್ನೇ ನೋಡುವಂತೆ ಮಾಡು, ಒಳ್ಳೆಯದನ್ನೇ ಕೇಳುವಂತೆ ಮಾಡು, ಒಳ್ಳೆಯದಕ್ಕೋಸ್ಕರ ಉಸಿರಾಡುವಂತೆ ಮಾಡು, ಒಳ್ಳೆಯ ಮಾತನಾಡುವಂತೆ ಮಾಡು, ಒಳ್ಳೆಯದನ್ನೇ ಯೋಚಿಸುವಂತೆ ಮಾಡು ಅಂತ ಪ್ರಾರ್ಥನೆ ಮಾಡಬೇಕು. ಯಾರತ್ರ ಹಾಗಾದರೆ ಪ್ರಾಣಿಯವರಲ್ಲಿ ಪ್ರಾರ್ಥನೆ ಮಾಡಬೇಕು. ಒಳ್ಳೆಯದನ್ನೇ ನೋಡುವಂತೆ ಮಾಡುವಂತ ಸೂರ್ಯ ನಂತರ ಹೇಳಿದ್ರೆ ಅವ್ರು ಏನು ಮಾಡುವಾಗಿಲ್ಲ, ಅವನಿಗೆ ಒಳ್ಳೇದು ನೋಡು, ಒಳ್ಳೇದು ಕೆಟ್ಟದಾದ್ರೆ ಕೆಟ್ಟದ್ದು ಏನು ಬಂತು ಅಂತ ತೋರಿಸಲಿ, ಅವನಿಗೆ ವ್ಯವಸ್ಥೆ ಇಲ್ಲ. ಒಳ್ಳೇದನ್ನೇ ಕೇಳಬೇಕು, ಚಂದ್ರ ಒಳ್ಳೇದನ್ನೇ ಕೇಳುವಂತೆ ಮಾಡು, ನಾ ಏನು ಮಾಡಲಪ್ಪ ಅಂತ ಅದರ ಪ್ರಭಾವವಾಗಿವೆ. ಸುಗಂಧವನ್ನೇ ಮೂಸುವಂತೆ ಮಾಡು, ಯಾವ್ದು ಇರುತ್ತೋ ಅದು ಮೂಸುವಂತೆ ಮಾಡೋದಷ್ಟೇ ತಾನೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತಾರೆ. ಒಳ್ಳೆ ಮಾತನ್ನೇ ಆಡಿಸೋ ಯಾತ್ರೆ ಇದ್ರೆ ಅದು ಏನ್ ಬಂತೋ ಅದು ಆಡಿಸೋದಪ್ಪ ನನ್ನ ಇದೆ ಇಲ್ಲ, ಒಳ್ಳೇದನ್ನು ಯೋಚಿಸುವಂತೆ ಮಾಡ್ರಿ, ನಿಮ್ ತಲೆಗೆ ಏನ್ ಬಂತೋ ಅದು ನಾನೇನು ಮಾಡ್ಲಾರೆ ಅಂತಾರೆ. ಆಗ ನಾವು ಪ್ರಾಣದೇವರ ಹತ್ರ ಪ್ರಾಣದೇವರ ಪ್ರತೀಕದಲ್ಲಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡಬೇಕು. ನಮಗೆ ಒಳ್ಳೇದನ್ನು ನೋಡುವಂತ ಅವಕಾಶ ಕೊಡು, ಒಳ್ಳೇದನ್ನೇ ಕೇಳಬೇಕು, ಒಳ್ಳೇದನ್ನೇ ಆಡಬೇಕು, ಒಳ್ಳೇದನ್ನೇ ಯೋಚಿಸಬೇಕು, ಒಳ್ಳೇದನ್ನೇ ಮಾಡುವುದಕ್ಕೋಸ್ಕರ ಬದುಕಬೇಕು. ಇಂಥ ಶಕ್ತಿ ಕೊಡಿ ಅಂತ ಹೇಳಿ ನಮ್ಮ ಬದುಕಿನ ನಿಯಾಮಕ ಶಕ್ತಿಯಾದ ಪ್ರಾಣದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಪ್ರಾಣದೇವರ ಪ್ರತೀಕದಲ್ಲಿರ್ತಕ್ಕಂಥ ಸರ್ವೋತ್ತಮನಾದ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. ಆಗ ಯಾಕೆಂದ್ರೆ ಯಥಾ ಅಶ್ವಾನಂ ಆಖಣಂ ಮೃತ್ವಾ ವಿಧ್ವಂಸೇದ ಏವಂ ಹವೈ ವಿಧ್ವಂಸದೆ ವಿಧ್ವಂಸೇದ ಏವಂ, ಹೇಗೆ ಬಂಡೆ ಕಲ್ಲಿಗೆ ಸಣ್ಣ ಮಣ್ಣಿನ ಹೆಂಡೆ ಹೋಗಿ ಬಿದ್ದು ಪುಡಿಯಾಗುತ್ತೆ, ಹಾಗೆ ಎಲ್ಲ ದುಷ್ಟಶಕ್ತಿಗಳು ಕೂಡ ಪ್ರಾಣದೇವರ ಪ್ರತೀಕದಲ್ಲಿ ಹೋಗಿ ನಾಶವಾಗಿ ಬಿಡ್ತಾವೆ. ಅದರಿಂದ ದುಷ್ಟಶಕ್ತಿಯನ್ನ ಗೆದ್ದು ಸಾತ್ವಿಕ ದಾರಿಯಲ್ಲಿ ಸಾಗಬೇಕು ಅಂತ ಬಯಸುವ ಸಾಧಕರಿಗೆ ಇರತಕ್ಕ ಒಂದೇ ಒಂದು ಮಾಧ್ಯಮ ಪ್ರಾಣದೇವ. ಯಾಕೆಂದ್ರೆ ಸಯೇಷ ಅಶ್ವಾಖಣ ಅವರ ಹೆಸರೇ ವಾಯುದೇವರಿಗೆ ಅಶ್ವಾಖಣ ಅಂತ ಹೆಸರು, ಇದು ವೈದಿಕವಾದ ನಾಮಧೇಯ, ಯಾವ ಡಿಕ್ಷನರಿ ಹೆಸರಿಲ್ಲ. ವಾಯುದೇವರಿಗೆ ಅಶ್ವಾಖಣ ಅಂತ ಅಂದ್ರೆ ಒಡೆಯದ ಅಭೇದ್ಯವಾದ ಬಂಡೆ, ಅದು ಶಿಲಾಮಯ ಪ್ರತೀಕ, ಅಭೇದ್ಯವಾದಂತಹ ಪ್ರತೀಕ ಅಂತ ಅವರಿಗೆ ಹೆಸರು. ಸಯಥಾ ಅಶ್ವಾನಂ ಆಖಣಂ ಮೃತ್ವಾ ವಿಧ್ವಂಸೇದ ವಿಧ್ವಂಸದೆ ಏವಂ ಹೈವ ವಿಧ್ವಂಸದೆ ಸಹ ಏವಂ ಏವಂ ಏವಂ ಇದೆ ಪಾಪಂ ಕಾಮಯದೆ ಎಷ್ಟ ಅಭಿದಾಸ ಎಷ್ಟ ಇದಂ ಅಭಿದಾಸದೆ. ಅವನು ಅಶ್ವಾಖಣ, ಆದ್ದರಿಂದ ಯಾವ ಮನುಷ್ಯ ಅಂತಹ ಪ್ರಾಣ ಪ್ರತೀಕದಲ್ಲಿ, ದೇವತೆಗಳು ಮಾತ್ರ ಅಲ್ಲ, ಅಂತಹ ಪ್ರಾಣ ಪ್ರತೀಕದಲ್ಲಿ ಭಗವಂತನನ್ನು ಯಾರ್ಯಾರು ಉಪಾಸನೆ ಮಾಡ್ತಾರೆ ಅವರು ಸ್ಥಿತಿ ಹೇಗಾಗುತ್ತೆ. ಸಯಥ ಅಶ್ವಾನಂ ಆಖಣಂ ಮೃತ್ವಾ ವಿಧ್ವಂಸೇತ ವಿಧ್ವಂಸತೆ, ಹೇಗೆ ಮಣ್ಣಿನ ಹೆಂಡೆ ಬಂಡೆಯನ್ನು ಹೋಗಿ ಸೇರಿ ಪುಡಿಯಾಗುತ್ತೋ ಏವಂ ಹವೈ ವಿಧ್ವಂಸ ವಿಧ್ವಂಸತೆ ಯಹ ಏವಂ ವಿಧಿ ಪಾಪಂ ಕಾಮಯತೆ, ಹಾಗೆ ಅವನೂ ನಾಶವಾಗಿ ಹೋಗ್ತಾನೆ. ಯಾರು ನಾವು ಪ್ರಾಣದೇವರಲ್ಲಿ ಭಗವಂತನನ್ನು ಉಪಾಸನೆ ಮಾಡ್ತಾ ಇದ್ದೇವೆ, ಆಗ ನಮಗೆ ಏನೋ ಕೆಟ್ಟದ್ದನ್ನು ಯಾರೋ ಒಬ್ಬ ಬಯಸಿದ್ರು, ಅವನೇನಾಗ್ತಾರೆ ಅಂದ್ರೆ ನಾವು ಪ್ರಾಣದೇವರನ್ನು ನಂಬಿದವರು, ಅದರಿಂದ ನಮ್ಮ ಮೇಲೆ ಅವನು ಕೆಟ್ಟದ್ದನ್ನು ಬಯಸಿದ್ರೆ ಅವನೇ ನಾಶವಾಗಿ ಹೋಗ್ತಾನೆ. ಒಬ್ಬ ಪ್ರಾಣೋಪಾಸಕರಿಗೆ ಕೆಟ್ಟದ್ದನ್ನು ಬಯಸಿದರೆ ಪ್ರಾಣೋಪಾಸನೆ ಇರುವಾಗುವುದನ್ನು ಬಯಸಿದವರೇ ಅರಿಷ್ಟ ಆಗುತ್ತೆ. ಸವಿಧ್ವಂಸೇ ಏವಂ ಹ ಏವಂ ಸವಿಧ್ವಂಸತೆ, ಯಾರು ಯಹ ಏವಂ ವಿಧಿ ಪಾಪಂ ಕಾಮಯತಿ, ಹೀಗೆ ಪ್ರಾಣದೇವರಲ್ಲಿ ಪ್ರತೀಕದಲ್ಲಿ ಭಗವಂತನನ್ನು ಉಪಾಸನೆ ಮಾಡತಕ್ಕವನಿಗೂ ಕೆಟ್ಟದ್ದನ್ನು ಯಾರು ಬಯಸುತ್ತಾರೆ ಅವರೇ ಪುಡಿಯಾಗಿ ಬಿಡ್ತಾರೆ. ಎಷ್ಟ ಏನಂ ಅಭಿದಾಸತಿ, ಮತ್ತೆ ಯಾರು ಏನಂ ಅಭಿದಾಸತಿ, ಅಭಿದಾಸತಿ ಅಂದ್ರೆ ಅವರಿಗೆ ವಿರೋಧವನ್ನ ಮಾಡಲಿಕ್ಕೆ ಇಚ್ಛಿಸುವುದು, ಏನಾದ್ರು ಅಪ್ರಿಯವಾದನ್ನ ಅವರಿಗೆ ಅನಿಷ್ಟವಾದನ್ನ ಮಾಡಲಿಕ್ಕೆ ಇಚ್ಛಿಸುವುದು, ಅವರನ್ನು ಎದುರಿಸುವುದು ಅಭಿದಾಸತಿ ಅಂದ್ರೆ ಅವರ ಅಭಿಮುಖವಾಗಿ ಅವರಿಗೆ ವಿರೋಧವಾಗಿ ನಿಲ್ಲು. ಯಾರು ಅವರಿಗೆ ವಿರೋಧವಾಗಿ ನಿಲ್ತಾರೆ ಅಥವಾ ಯಾರು ಅವರಿಗೆ ಕೆಟ್ಟದ್ದನ್ನು ಬಯಸ್ತಾರೆ ಅವರೇ ಪುಡಿಯಾಗಿ ಹೋಗ್ತಾನೆ ಮಣ್ಣಿನ ಗೆಡ್ಡೆ. ಹಾಗೆ ಪ್ರಾಣದೇವರಲ್ಲಿ ಭಗವಂತನ ಉಪಾಸ ಮಾಡತಕ್ಕವ ಪ್ರಾಣದೇವರ ಪ್ರತೀಕದಂತೆ ಗಟ್ಟಿಯಾಗಿ ಬಿಡ್ತಾನೆ ಶಿಲೆಯಲ್ಲಿ. ಹಾಗಾದ್ರೆ ಈಗ ನೋಡಿ ಒಂದು ತೊಂದರೆ ಆಯ್ತು. ಈಗ ಪ್ರಾಣದೇವರು ಮುಖ್ಯ ಪ್ರಾಣ ಅಂತ ಹೇಳಿದ್ರೆ, ಮುಖ್ಯ ಪ್ರಾಣ ಅಂದ್ರೆ ಎಲ್ಲಾ ಪ್ರಾಣಗಳಲ್ಲಿ ಮುಖ್ಯ ಅಂತ ಒಂದರ್ಥ. ಇನ್ನೊಂದರ್ಥ ಅವರು ಮುಖದಲ್ಲಿ ಇರುವ ಮಾತ್ರ. ಪ್ರಾಣದೇವರು ಮುಖದಲ್ಲಿದ್ದು ಈ ವಾಗೇಂದ್ರಿಯದಿಂದ, ಮೂಗಿನಿಂದ, ಕಣ್ಣಿನಿಂದ, ಕಿವಿಯಿಂದ, ಮನಸ್ಸಿನಿಂದ ಏನೇನು ಕೆಲಸ ಆಗುತ್ತೆ ಅದನ್ನೆಲ್ಲ ಮಾಡಿಸುವವರು ಪ್ರಾಣದೇವರು. ಮುಖದಲ್ಲಿ ಕೂತ್ಕೊಂಡು ಕೆಲಸ ಮಾಡುವವರು ಮುಖ್ಯ. ಆದ್ದರಿಂದ ಈಗ ಅವರು ಮುಖದಲ್ಲಿ ಕೂತು ಕೆಲಸ ಮಾಡ್ತಾರೆ ಅಂತಂದ ಮೇಲೆ ಮೂಗಿನಲ್ಲಿಯೂ ಅವರು ಕೆಲಸ ಮಾಡ್ತಾರೆ ಅಂತ ಆಯ್ತಲ್ಲ. ಮೂಗಿನಿಂದ ಆಗ ಇದೆಲ್ಲ ಮೂಗಿನಿಂದ ಹೋಗ್ಕೊಳ್ಳಿ. ಪ್ರಾಣದೇವರು ವಾಯು, ಶ್ವಾಸವಾಯು ಹೋಗು, ಅದರಲ್ಲಿ ಕೆಟ್ಟದ್ದು ಒಳ್ಳೆಯದು ಪರಿಮಳ ಬರುತ್ತಾರೆ. ಪ್ರಾಣದೇವರು ಇದ್ದು ಬರ್ತಾರೆ, ಯಾಕೊತ್ತು ನಿಮ್ಮ ಪ್ರವಾಹ ವಾಯು ಇದ್ದು ಬರಲಿ ಬಂತು. ಹೌದು, ಪ್ರಾಣದೇವರು ಇದ್ದು ಬಂತಲ್ಲ, ಅವರಿದ್ದು ಏನು ಮಾಡಲಿಲ್ಲ ಅಲ್ಲ ಅಂದ್ರೆ ಅದಕ್ಕಂದರೆ ನೈವ ಏತೇನ ಅವರು ಸಹೇಷ ಅಪಹತ ಪಾಪ ಸಹೇಷ ಅಶ್ವಾಕಣ ನೈವ ಏತೇನ ಸುರಭಿ ನ ದುರ್ಗಂಧಿ ವಿಜಾನಾತಿ ಅಪಹತ ಪಾಪ ಶೇಷ. ಪ್ರಾಣದೇವರು ನಿನಗೆ ಸುಗಂಧವನ್ನು ಕೊಡುವುದಿಲ್ಲ, ದುರ್ಗಂಧವನ್ನು ಕೊಡುವುದಿಲ್ಲ. ಯಾಕೆಂದ್ರೆ ಅಪಹತ ಪಾಪ ಶೇಷ ಅವರು ಮೂಗಿನಿಂದ ಸುಗಂಧ ದುರ್ಗಂಧದ ಅನುಭವವನ್ನು ಕೊಡತಕ್ಕಂತಹ ಶಕ್ತಿಗಳು ಬೇರೆ, ಅವರ ವಿಷಯದಲ್ಲಿ ದುರ್ಗಂಧ ಅನುಭವ ಕೊಡುವುದಿಲ್ಲ. ಯಾಕಂದ್ರೆ ಅವರು ಅಪಹತ ಪಾಪ, ಯಾವ ಪಾಪದ ಸ್ಪರ್ಶವೂ ಇಲ್ಲದ ಗಟ್ಟಿಯಾದ ಶಿಲೆ. ಅದರಿಂದ ಮೂಗಿನಿಂದ ಕೆಟ್ಟದರ ಅನುಭವ ಕೊಡತಕ್ಕಂತಹ ದುಷ್ಟ ಶಕ್ತಿಗಳೇ. ಅವಾಗ ತಟಸ್ಥರಾಗಿರ್ತಾರೆ ಪ್ರಾಣದೇವರು, ಅವರು ಅದಕ್ಕೆ ಪ್ರಾಣದೇವರು ಪ್ರಾರ್ಥನೆ ಮಾಡುವಂತ ಒಳ್ಳೆಯದನ್ನೇ ಆಗುವಂತೆ ಇದರಲ್ಲಿ ಅವರು ತಟಸ್ಥರಾಗಿರ್ತಾರೆ. ಕಣ್ಣಿನಿಂದ ಕೆಟ್ಟದನ್ನು ನೋಡಿದ್ರೆ ದೂರದಿರ್ತಾರೆ ಅವರು. ಅವರು ಕೆಟ್ಟದನ್ನು ತೋರಿಸುವುದಲ್ಲ, ಕೆಟ್ಟದನ್ನು ತೋರಿಸುವ ದುಷ್ಟ ಶಕ್ತಿಗಳು ಎಲ್ಲ ಮಾಡಿ ತಾನು ದೂರ ನಿಲ್ತಾರೆ ಅಷ್ಟೇ. ಅದರಿಂದ ಅವರು ಕೆಟ್ಟದ್ದನ್ನು ತೋರಿಸುವುದಿಲ್ಲ, ಅವರು ಕೆಟ್ಟದ್ದನ್ನು ದುರ್ಗಂಧವನ್ನು ಮುಗಿಗೆ ಪಡಿಸುವುದಿಲ್ಲ, ಅವರು ಕೆಟ್ಟದ್ದನ್ನು ಕೇಳಿಸುವುದಿಲ್ಲ, ತೋರಿಸುವುದಿಲ್ಲ, ಕೆಟ್ಟದನ್ನು ಆಡಿಸುವುದಿಲ್ಲ, ಕೆಟ್ಟ ಯೋಚನೆ ಕೆಟ್ಟದ್ದನ್ನು ನೋಡದಂತೆ, ಕೆಟ್ಟದ್ದನ್ನು ಕೇಳದಂತೆ, ಕೆಟ್ಟದ್ದನ್ನು ಯೋಚಿಸದಂತೆ, ಕೆಟ್ಟದ್ದನ್ನು ಮಾತಾಡದಂತೆ ಇವರಿಗೆ ಬುದ್ಧಿ ಕೊಡ್ತಾರೆ. ದೈವ ಏತೇನ ಸುರಭೀನ ದುರ್ಗಂಧಿ ವಿಜಾನಾದಿ ಅಪಹತ ಪಾಪ ಶೇಷ, ಯಾವ ಪಾಪದ ಸ್ಪರ್ಶವೂ ಕೂಡ ಪ್ರಾಣದೇವರಿಗೆ ಇಲ್ಲ. ಅದರಿಂದ ಪಾಪದ ಸ್ಪರ್ಶವೇ ಇಲ್ಲದಂತಹ ಭಗವಂತನ ಉಪಾಸನೆಗೆ ಅತ್ಯಂತ ಶುದ್ಧವಾದ ಪ್ರತೀಕ. ಅದರಿಂದ ವಾಯುದೇವರು ಪ್ರಾಣದೇವರಿಗೆ ಶುಕ್ಲ ಅಂತ, ಪರಶುಕ್ಲತ್ರಯ ಲಕ್ಷ್ಮಿ, ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯರು. ಈ ಮೂರು ತತ್ವಗಳಿಗೆ ಲಕ್ಷ್ಮಿ, ಬ್ರಹ್ಮ, ಸರಸ್ವತಿ ಅಥವಾ ವಾಯು ಭಾರತಿ. ಶುಕ್ಲತ್ರಯ ಅಂತ ಪರಶುಕ್ಲತ್ರಯ, ಶುಕ್ಲ ಅಂದ್ರೆ ಕ್ಲೈರ್ ಬಿಳಿ ಮಡಿಮಡಿಯಾದ, ಶುಕ್ಲ ಅಂದ್ರೆ ಬಟ್ಟೆ ಒಗರು ಬಿಳಿ ಬಿಳಿ ಅಂದ್ರೆ ಮಡಿಯಾದಂತಹ ಮೂರು ವಸ್ತುಗಳು. ಇದರಲ್ಲಿ ಕೊಳೆಯ ಸ್ಪರ್ಶವೇ ಇಲ್ಲದ ಭಗವಂತನ ಸಾಕ್ಷಾತ್ ಅಂತರಂಗದ ಶುದ್ಧ ಪ್ರತೀಕಗಳು. ಹಾಗಾಗಿ ಅವರ ಅಪಹತ ಪಾಪ ಶೇಷ ಅಷ್ಟೇ ಅಲ್ಲ, ಅವರು ಏನು ಮಾಡ್ತಾರೆ, ಉಳಿದವರು ತಮ್ಮ ತಮ್ಮ ಇಂದ್ರಿಯಗಳು ತಮ್ಮ ತಮ್ಮ ಭೋಗಕ್ಕೆ ಬೇಕಾಗಿರತಕ್ಕಂಥದ್ದನ್ನು ಮಾಡಿದರೆ ಪ್ರಾಣದೇವರು ಏನ್ ಮಾಡ್ತಾರೆ, ತೇನ ಯದ ಅಷ್ಟಾದಿ ಅತ್ತಿಪತಿ ತೇನ ಇದರಾನ್ನು ಪ್ರಾಣಾನವತಿ. ಪ್ರಾಣದೇವರು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ದೇಹದಲ್ಲಿ ಕೂತು. ಏನ್ ಮಾಡ್ತಾ ಇದ್ದಾರೆ, ಅವರು ನೋಡುವುದು ಕೇಳುವುದು ಅದೆಲ್ಲ ನಾವು ಮಾಡ್ತಾ ಇದ್ದೇವೆ. ಆಯಾ ಇದ್ರೆ ಮಾಡೋದಕ್ಕೆ ಅವರು ಎಲ್ಲವೂ ಮಾಡ್ತಾರೆ, ಅವರು ಮಾಡುವುದಕ್ಕೆ ಶಕ್ತಿ ಕೊಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ, ಯದ ಅಷ್ಟಾದಿ ಅತ್ತಿಪತಿ, ನಾವು ಏನನ್ನ ತಿಂತೇವೆ, ಏನನ್ನು ಕುಡಿತೇವೆ, ತೇನ ನಾವು ತಿಂದ ನಾವು ಕುಡಿದ ಆಹಾರ ದೇಹದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಆ ಎಲ್ಲಾ ದೇಹದ ಇಂದ್ರಿಯಗಳು ಕೂಡ ಸಮರ್ಥವಾಗುವಂತೆ ಮಾಡಿ ಇಂದ್ರಿಯಾಭಿಮಾನಿಗಳಿಗೆ ಶಕ್ತಿ ಆದಾನ ಮಾಡ್ತಾ ಇದ್ದಾರೆ. ತೇನ ಇತರಾನ್ನು ಪ್ರಾಣಾನವಧಿ, ಮುಖ್ಯ ಪ್ರಾಣ ಇತರ ಎಲ್ಲಾ ಇಂದ್ರಿಯಗಳಿಗೆ, ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಶಕ್ತಿ ಕೊಡ್ತಾ ಇದ್ದಾರೆ. ಒಂದು ವೇಳೆ ನಾವು ಉಂಡದ್ದನ್ನ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನ ಚತುರ್ವಿಧಂ, ನಾವು ಉಂಡದ್ದನ್ನು ಒಳಗೆ ಪಚನೆ ಮಾಡಿ ಎಲ್ಲ ಕಡೆಗೆ ಕಳಿಸುವವರು ಯಾರು ಪ್ರಾಣದೇವರು. ಒಂದು ವೇಳೆ ಪ್ರಾಣದೇವರು ನಾವು ತಿಂದದ್ದನ್ನ ನಾವು ಕುಡಿದದ್ದನ್ನ ತಾನೇ ಪೂರ ಸ್ವೀಕಾರ ಮಾಡಿ ಕೂತು ಬಿಟ್ಟಿದ್ರೆ ಕಣ್ಣು ಕಾಣುತ್ತಿರಲಿಲ್ಲ, ಕಿವಿ ಕೇಳುತ್ತಿರಲಿಲ್ಲ, ಈ ಇಂದ್ರಿಯಗಳಿಗೆ ಪ್ರಾಣವೇ ಇಲ್ಲ, ಮನಸ್ಸು ಮನಸ್ಸು ಇದೆ. ಎಲ್ಲಾ ಇಂದ್ರಿಯಗಳಿಗೆ ಯಾವ್ಯಾವ ಇಂದ್ರಿಯಗಳಿಗೆ ಯಾವ್ಯಾವ ಅಂಶ ಹೋಗಬೇಕು, ಅದರಲ್ಲಿ ಪಾರ್ಥಿವ ಅಂಶ ಯಾರಿಗೆ ಹೋಗ್ಬೇಕು, ಜಲದ ಅಂಶ ಯಾವುದಕ್ಕೆ, ಪೃಥ್ವಿ ಅಂಶ ಅದು ಮೈಂಡಿಗೆ ಹೋಗ್ಬೇಕು, ಸೂಕ್ಷ್ಮವಾದ ಪೃಥ್ವಿ ಅಂಶ ಮೈಂಡಿಗೆ ಹೋಗ್ಬೇಕು, ಆದ್ರಿಂದ ಸ್ವಲ್ಪ ಸ್ಥೂಲವಾಗಿರತಕ್ಕಂತಹ ಪೃಥ್ವಿ ಅಂಶ ನಮ್ಮ ದೇಹದ ಚರ್ಮಕ್ಕೆ ಅಸ್ಥಿ ಚರ್ಮ ಮಾಂಸಗಳಿಗೆ ಹೋಗ್ಬೇಕು, ಅದಕ್ಕಿಂತ ಸ್ಥೂಲವಾಗಿರ್ತಕ್ಕಂಥ ಪೃಥ್ವಿ ಅಂಶ ಬಲವಾಗಿ ಹೊರಗೆ ಹೋಗ್ಬೇಕು, ನಾವು ತಗೊಂಡಿರ್ತಕ್ಕಂಥ ನೀರಿನಲ್ಲಿ ಸೂಕ್ಷ್ಮವಾದ ನೀರಿನ ಅಂಶ ಉಸಿರಾಟಕ್ಕೆ ಹೋಗ್ಬೇಕು, ಅದಕ್ಕಿಂತ ಸ್ಥೂಲವಾಗಿರ್ತಕ್ಕಂಥದ್ದು ನೆತ್ತರು ಆಗಿ ಒಳಗೆ ಹರಿಬೇಕು, ಅದಕ್ಕಿಂತ ಸ್ಥೂಲವಾದ ಮೂತ್ರವಾಗಿ ಹೊರಗೆ ಹೋಗ್ಬೇಕು, ನಾವು ತೆಗೆದುಕೊಂಡಿರತಕ್ಕಂಥ ತೇಜಸ್ಸಿನ ಅಂಶ ಅದು ಕಣ್ಣಿಗೆ ಸೇರಬೇಕು, ಅಸ್ಥಿಗೆ ಸೂಕ್ಷ್ಮವಾಗಿರತಕ್ಕಂಥದ್ದು ವಾಗೀಂದ್ರಿಯವಾಗಬೇಕು, ಕಣ್ಣಿಗೆ ಶಕ್ತಿ ಕೊಡಬೇಕು, ಮಾತು ಕೊಡಬೇಕು ವಾಗೀಂದ್ರಿಯವಾಗಿ, ಆದರೆ ಅದಕ್ಕಿಂತ ಸ್ಥೂಲವಾಗಿರತಕ್ಕಂಥದ್ದು ನಮ್ಮ ಒಳಗಿರತಕ್ಕಂಥ ಮ್ಯಾರೋಸ್ ಆಗಿ, ಅದಕ್ಕಿಂತ ಸ್ಥೂಲವಾಗಿರತಕ್ಕಂಥದ್ದು ಯಾವುದು ತೇಜಸ್ಸಿನ ಅಂಶ ಒಳಗೆ ಹೋಗುವುದಿಲ್ಲ, ಅದಕ್ಕಿಂತ ಸ್ಥೂಲವಾಗಿರತಕ್ಕಂಥದ್ದು ಬೋನ್ಸ್ ಒಳಗೆ ತೇಜಸ್ಸು ಅಷ್ಟಿಯಾಗಿ. ಈಗ ದೇಹಕ್ಕೆ ಯಾವ್ಯಾವ ನಾವು ಒಟ್ಟಿಗೆ ಕಲಸಿ ತಿಂತೇವೆ, ಅದರಲ್ಲಿ ಮಣ್ಣು ಯಾವುದು, ನೀರು ಯಾವುದು, ಅಗ್ನಿ ಯಾವುದು, ಒಂದೂ ಇಲ್ಲ, ಒಟ್ಟಿಗೆ ನೀರು ಹಾಕ್ತೇವೆ, ಮಣ್ಣು ಹಾಕ್ತೇವೆ, ಬೆಂಕಿ ಬಿಸಿ ಮಾಡ್ತೇವೆ, ಮೂರು ಒಟ್ಟು ಮಾಡಿ ಒಳಗೆ ಕಳಿಸ್ತೇವೆ, ಅದು ಯಾವ್ಯಾವ್ದು ಎಲ್ಲೆಲ್ಲಿ ಹೋಗಬೇಕು ಈ ವ್ಯವಸ್ಥೆ ಒಳಗಿಂದ ನಡೀತಾ ಇದೆ, ಅದು ನಡೆಯದೇ ಇದ್ರೆ ಸಮಸ್ಯೆ ಆಗೋದು, ಅದು ಎಲ್ಲೆಲ್ಲಿ ಹೋಗ್ಬೇಕು, ಎಷ್ಟೆಷ್ಟು ಹೋಗ್ಬೇಕು, ಅಷ್ಟು ಪ್ರಮಾಣದಲ್ಲಿ ಸಿಗಬೇಕು, ಅದು ಓವರ್ ಸ್ಟೋರೇಜ್ ಆದ್ರೂ ಬಾಧಕ, ಕಮ್ಮಿ ಸಪ್ಲೈ ಆದ್ರೂ ಬಾಧಕ, ಕಮ್ಮಿ ಸಪ್ಲೈ ಆದ್ರೂ ಈಗ ಉದಾಹರಣೆಗೆ ಒಳಗಿನಿಂದ ಪಿಷ್ಟಾಂಶ, ಲವಣಾಂಶ, ಶರ್ಕರಾಂಶ ಎಲ್ಲ ಹೋಗ್ಬೇಕು, ಶರ್ಕರಾಂಶ ಒಳಗೆ ಹೋಗಿ ಯಾವ್ಯಾವ ಪ್ರಮಾಣ ಹೋಗೋ ಅಷ್ಟು ಪ್ರಮಾಣ ಹೋದ್ರೆ ಕರೆಕ್ಟ್ ಇರ್ತದೆ, ಅದು ಒಂದ್ ಕಡೆ ಹೋಗಿ ಅದು ಓವರ್ ಸ್ಟೋರೇಜ್ ಆಗ್ಬಿಟ್ರೆ ಡಯಾಬಿಟಿಸ್ ಅಂತ. ಕಮ್ಮಿ ಆದ್ರೆ ಕೆಲವರು ಹೇಳ್ತಾರೆ ಅಯ್ಯೋ ನಿಮಗೆ ಡಯಾಬಿಟಿಸ್ ಇದೆ,